ಅತಿ ಮುಖ್ಯವಾಗಿ ಹಣ್ಣುಗಳನ್ನು ನಾವು ನೇರವಾಗಿ ಅಥವಾ ಮೌಲ್ಯವರ್ಧಿತ ರೂಪದಲ್ಲಿ ಸೇವಿಸುತ್ತೇವೆ. ಇತ್ತೀಚೆಗೆ ಹಣ್ಣಿನ ಬಳಕೆ ಹೆಚ್ಚಾಗಿದ್ದು ಜ್ಯೂಸ್, ಸ್ಕ್ವ್ಯಾಶ್, ಜಾಮ್ ಮುಂತಾದ ರೀತಿಯಲ್ಲಿ, ಹಾಗೆಯೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಹಾರದ ಅಲಂಕಾರಕ್ಕೂ ಕೂಡ ಬಳಸಲಾಗುತ್ತದೆ. ಹಣ್ಣಿನ ಜ್ಯೂಸ್ ಅಥವಾ ಹಣ್ಣಿನ ರಸಗಳು ತಮ್ಮದೇ ಆದಂತಹ ಕೆಲವು ವಿಶಿಷ್ಟ ಗುಣ ಹಾಗೂ ರುಚಿಗಳಿಂದ ಜನಪ್ರಿಯವಾಗಿವೆ. ತಾಜಾ ಹಣ್ಣಿನ ರಸವನ್ನು ಪ್ರತಿದಿನ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ದೇಹ ಆರೋಗ್ಯಪೂರ್ಣವಾಗಿರುತ್ತದೆ. ದೇಹಕ್ಕೆ ಶಕ್ತಿ ದೊರಕುವುದರ ಜೊತೆ ರಕ್ತದ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಹಣ್ಣಿನ ರಸ ಪೋಷಕಾಂಶ ಭರಿತವಾಗಿದ್ದು ಇದರಲ್ಲಿ ಜೀವಸತ್ವ ಹಾಗೂ ಖನಿಜಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವೆ. ತಾಜಾ ಹಣ್ಣಿನ ರಸದ ಸೇವನೆ ದೇಹದಲ್ಲಿ ಸಂಗ್ರಹವಾದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ನೆರವಾಗುತ್ತದೆ. ದೇಹದ ತೂಕ ಇಳಿಸುವಲ್ಲಿ, ಬೊಜ್ಜಿನ ನಿರ್ವಹಣೆಯಲ್ಲಿ ಹಣ್ಣಿನ ರಸಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿವೆ. ಹಣ್ಣಿನ ರಸದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಅಲ್ಝೈಮರ್ನಂತಹ ಕಾಯಿಲೆ ಉಂಟಾಗದಂತೆ ತಡೆಯುತ್ತವೆ. ಹಣ್ಣಿನ ರಸಗಳು ದೇಹದ ಅನೇಕ ರಾಸಾಯನಿಕ ಕ್ರಿಯೆಗಳಿಗೆ ಸಹಾಯ ಮಾಡುವುದರ ಜೊತೆಗೆ ಜೀರ್ಣಕ್ರಿಯೆಗೆ, ಪೋಷಕಾಂಶಗಳು ರಕ್ತಗತವಾಗಲು ಮತ್ತು ದೇಹದ ಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಪ್ಯಾಶ್ಚರೀಕರಿಸಿದ ಹಣ್ಣಿನ ರಸಗಳು ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯದಲ್ಲ. ತಾಜಾ ಹಣ್ಣಿನ ರಸಗಳ ಸೇವನೆ ಉತ್ತಮ. ಹಣ್ಣುಗಳನ್ನು ಬಿಸಿ ಮಾಡದ ಕಾರಣ ಇದರಲ್ಲಿರುವ ಪೋಷಕಾಂಶಗಳು ಹಾಳಾಗುವುದಿಲ್ಲ. ಹಣ್ಣಿನಲ್ಲಿರುವ ಫ್ರಕ್ಟೋಸ್ ದೇಹದಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ದೇಹಗತವಾಗಲು ಬೇಕಾದ ಶಕ್ತಿ ಕೂಡ ಕಡಿಮೆ. ಪ್ರತಿಯೊಂದು ಹಣ್ಣಿನ ರಸದಲ್ಲಿ ಅದರದ್ದೇ ಆದ ಬೇರೆ ಬೇರೆ ವಿಶೇಷವಾದಂತಹ ಗುಣಗಳಿವೆ. ಹಣ್ಣಿನ ರಸವನ್ನು ಆದಷ್ಟು ತಾಜಾ ಆಗಿ 24 ಗಂಟೆಗಳ ಒಳಗೆ ಬಳಸುವುದು ಒಳ್ಳೆಯದು. ಹಣ್ಣಿನ ರಸದಲ್ಲಿರುವ ಸಿ ಜೀವಸತ್ವ ಸಾಮಾನ್ಯವಾಗಿ ಶೀತವನ್ನು ತಡೆಯುತ್ತದೆ. ಫ್ಲೂವಿನ ವೈರಸ್ ದೇಹದಲ್ಲಿ ಇದ್ದರೆ ಅದರಿಂದ ಗುಣಮುಖವಾಗಲು ನೆರವಾಗುತ್ತದೆ. ಹೃದಯ ಸಂಬಂಧಿ ರೋಗಗಳಿಂದ ರಕ್ಷಿಸುತ್ತದೆ. ಸಿ ಜೀವಸತ್ವ ಲೋಹದ ಅಂಶಗಳೊಂದಿಗೆ ಬೆರೆತು ದೇಹದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆ ತಡೆಯುವಲ್ಲಿ ಸಹಾಯ ಮಾಡುತ್ತದೆ. ಹಣ್ಣಿನ ರಸಗಳು ಹೇರಳವಾಗಿ ಪೊಟ್ಯಾಷಿಯಂ ಸಹ ಹೊಂದಿರುವ ಕಾರಣ ದೇಹದಲ್ಲಿ ಕಾರ್ಬೋಹೈಡ್ರೇಟನ್ನು ಜೀರ್ಣ ಮಾಡುವಲ್ಲಿ, ಪ್ರೋಟೀನ್ ಉತ್ಪಾದನೆ, ಮೂತ್ರಕೋಶದಲ್ಲಿ ಕಲ್ಲುಗಳು ಆಗದಂತೆ ತಡೆಯಲು, ಮೂಳೆಗಳ ಚಲನವಲನಕ್ಕೆ ಸಹಾಯ ಮಾಡುತ್ತದೆ. ರಕ್ತದ ಅಧಿಕ ಒತ್ತಡ ಇರುವವರು ಹಣ್ಣಿನ ರಸಗಳನ್ನು ಚೆನ್ನಾಗಿ ಸೇವಿಸುವುದು ಒಳ್ಳೆಯದು. ಯಾವುದೇ ಕಾರ್ಯ ಮಾಡುವಾಗ ಆಯಾಸ ದಣಿವು ಆಗುತ್ತಿದ್ದರೆ ಹಣ್ಣಿನ ರಸ ಸೇವನೆ ಅದರಿಂದ ಮುಕ್ತಿ ನೀಡಲು ಸಹಕರಿಸುತ್ತದೆ. ಸೇಬು, ಕಿತ್ತಳೆ, ಅನನಾಸ್, ದ್ರಾಕ್ಷಿ ರಸಗಳು ಕಡಿಮೆ ಮಟ್ಟದ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿದ್ದರಿಂದ ದೇಹದಲ್ಲಿ ಗ್ಲೂಕೋಸನ್ನು ನಿಧಾನವಾಗಿ ಬಿಡುಗಡೆಗೊಳಿಸುತ್ತವೆ ಹಾಗೂ ದೇಹದಲ್ಲಿ ಶಕ್ತಿ ತುಂಬ ಹೊತ್ತಿನವರೆಗೆ ಇರುತ್ತದೆ. ದೇಹದಲ್ಲಿ ಸಿ ಜೀವಸತ್ವ, ಇ ಜೀವಸತ್ವ, ಬೀಟಾ ಕ್ಯಾರೋಟಿನ್ಗಳು ಪ್ರಮುಖ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿದ್ದು ಸ್ವತಂತ್ರ ರ್ಯಾಡಿಕಲ್ನಿಂದ ದೇಹಕೋಶಗಳು ಹಾಳಾಗುವುದನ್ನು ತಡೆಯುತ್ತವೆ. ಸೇಬಿನ ಹಣ್ಣಿನ ರಸದಲ್ಲಿ ಅನೇಕ ಉಪಯುಕ್ತ ಪೋಷಕಾಂಶಗಳು ಮತ್ತು ಜೀವಸತ್ವಗಳು ಇವೆ. ಇವು ದೇಹವನ್ನು ಕಾಯಿಲೆಯಿಂದ ರಕ್ಷಿಸುತ್ತವೆ, ದೇಹದ ತೂಕ ಕಡಿಮೆಗೊಳಿಸಲು ಸಹಕಾರಿಯಾಗಿವೆ. ಕೆಲವು ಸಂಶೋಧನೆಗಳ ಪ್ರಕಾರ ಮೆದುಳಿನ ಕಾರ್ಯ ಉತ್ತಮಗೊಳಿಸುವುದರ ಜೊತೆಗೆ ಸಂವೇದಕಗಳನ್ನು ಕೂಡ ಉತ್ತೇಜಿಸುತ್ತವೆ. ನಿಂಬೆ ರಸ ಎದೆಯಲ್ಲಿ ಉರಿತ, ಹೊಟ್ಟೆಯಲ್ಲಿ ಹುಳು, ಜೀರ್ಣಕ್ಕೆ ಸಂಬಂಧಿಸಿದ ತೊಂದರೆಗಳು ಮುಂತಾದವುಗಳಿಗೆ ಉತ್ತಮ. ಬಿಸಿ ನೀರಿನಲ್ಲಿ ನಿಂಬೆಹಣ್ಣಿನ ರಸ ಬೆರೆಸಿ ಸೇವಿಸುವುದರಿಂದ ಒಳ್ಳೆಯ ಪರಿಣಾಮ ಉಂಟಾಗುತ್ತದೆ. ದಿನನಿತ್ಯ ಈ ರಸದ ಸೇವನೆ ಮಲಬದ್ಧತೆಯನ್ನು ನಿವಾರಣೆ ಮಾಡಲು ಸಹಕಾರಿಯಾಗುತ್ತದೆ. ನಿಂಬೆ ರಸ ಆಂಟಿಸೆಪ್ಟಿಕ್ ಗುಣವನ್ನು ಕೂಡ ಹೊಂದಿದೆ. ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಲಾಭಕರ. ನಿಂಬೆಹಣ್ಣಿನ ರಸದ ಸೇವನೆ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ತೆಗೆಯುವಲ್ಲಿ ಹಾಗೂ ಹೊಳೆಯುವ ಚರ್ಮದ ಮೈಕಾಂತಿಯನ್ನು ನೀಡುವಲ್ಲಿ ಸಹಕಾರಿ. ಪ್ರತಿದಿನ ಜೇನುತುಪ್ಪ ಮತ್ತು ಬಿಸಿ ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. ಅಧಿಕ ತೂಕದ ತೊಂದರೆ ಇರುವವರಿಗೆ ಇದು ಉಪಕಾರಿ. ಪೊಟ್ಯಾಷಿಯಂ ಅಂಶ ರಕ್ತದ ಅಧಿಕ ಒತ್ತಡವನ್ನು ನಿಯಂತ್ರಿಸುತ್ತದೆ, ಜೊತೆಗೆ ಮಾನಸಿಕ ಒತ್ತಡ ನಿಗ್ರಹಿಸಲು, ಖಿನ್ನತೆಯನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಜೀವಸತ್ವ ಸಿ ಮತ್ತು ಪೊಟ್ಯಾಷಿಯಂನ ಆಗರವಾಗಿದೆ ದ್ರಾಕ್ಷಿ ಹಣ್ಣಿನ ರಸ, ಫೋಲೇಟ್ಗಳು, ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಇತರ ಖನಿಜಗಳು ಇದರಲ್ಲಿ ಉತ್ತಮವಾಗಿವೆ. ಹೆಚ್ಚು ನಾರಿನಂಶ ಹೊಂದಿದ್ದು ಕಡಿಮೆ ಕ್ಯಾಲೋರಿ ಹೊಂದಿದೆ. ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಇದು ರಕ್ಷಿಸುತ್ತದೆ ಎಂದು ಹೇಳಲಾಗಿದೆ. ಕೆಂಪು ಮತ್ತು ಗುಲಾಬಿ ಬಣ್ಣದ ದ್ರಾಕ್ಷಿಗಳು ಬೀಟಾ ಕ್ಯಾರೋಟಿನ್ ಅನ್ನು ಹೆಚ್ಚು ಪ್ರಮಾಣದಲ್ಲಿ ಹೊಂದಿವೆ. ರಕ್ತದಲ್ಲಿರುವ ಹೆಚ್ಚಿನ ಕೊಬ್ಬನ್ನು ಕರಗಿಸುವ ಸಾಮರ್ಥ್ಯಗಳನ್ನು ಕೂಡ ಇದು ಹೊಂದಿದೆ. ಪೈನಾಪಲ್ ಅಥವಾ ಅನಾನಾಸು ಹಣ್ಣಿನ ರಸ ಜೀವಸತ್ವ ಸಿ, ಥಯಾಮಿನ್, ರೈಬೋಫ್ಲೆವಿನ್, ಮ್ಯಾಂಗನೀಸ್, ಪೊಟ್ಯಾಷಿಯಂ ಇವುಗಳನ್ನು ಹೊಂದಿದೆ. ಇದರಲ್ಲಿ ಜೀವಸತ್ವ ಸಿ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಚರ್ಮದ ಆರೋಗ್ಯ,